ಅದು ಮಾಡಿದಾಗ ಮಾರ್ಕೆಟ್ನಾಗ ನಿಮ್ಗೆ 10 ರೂಪಾಯಿ ಬಜೆ 15 ರೂಪಾಯಿ ಸಿಗ್ತದೆ ಇಲ್ಲಂತಿಲ್ಲ, ಬಟ್ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡಲೇಬೇಕು. ದೇಶಪಾಂಡೆ ಅವರೇ, ಈಗ ನೋಡ್ರಿ ತಾವು ಶುರು ಮಾಡಿದ್ದು 1 ಎಕರೆ ಒಳಗೆ ಸೀತನಿ ಬೆಳೆದ್ರಿ, ಈ ವೆರೈಟಿ ಬಗ್ಗೆ ತಮಗೆ ಗೊತ್ತಿತ್ತ ಮೊದ್ಲ? ಅಲ್ಲ ಸರ್, ನನಗೆ ಅದೇ ಕೃಷಿ ವಿಜ್ಞಾನ ಕೇಳಿದ್ರು ಮಾತಾಡಿ ಎಲ್ಲ ಕಡೆ ಮಾತಾಡಿ ನೋಡಿದಾಗ ಸುರ್ತಿ ಅಂತ ವೆರೈಟಿ ಬರ್ತದಂತ ಗೊತ್ತಾಯ್ತು. ಆಮೇಲೆ ಗುಜರಾತ್ನಿಂದ ಬೀಜ ತರಿಸ್ದೆ ಸರ್, ಹಿಂಗಾಗಿ ಅಲ್ಲಿ ಅವ್ರಿಗೆ ಯಾರು ಬೀಜ ಕೊಟ್ಟು ಅವ್ರಿಗೆ ಕೇಳ್ಕೊಂಡೆ, ಅವ್ರು ಈ ಥರ ಬಿತ್ತಬೇಕು, ಈ ಟೈಪ್ ಇದು ಹಾರ್ವೆಸ್ಟಿಂಗ್ ಇರ್ತದೆ. ಹಂಗಾಗಿ ನಾವು ಈಗ 15 ಎಕರ್ ಏನು ಮಾಡಿದ್ನಲ್ಲ, ನಾನು ಆಕ್ಚುಲಿ ಇದು 15-20 ಆಗಸ್ಟ್ ಒಳಗೆ ಬಿತ್ತಬಿಡ್ತೀನಿ. ಸೊ ಎವ್ರಿ ಎಕರೆಗೆ 10-15 ದಿವಸ ಗ್ಯಾಪ್ ಕೊಡ್ಕೊತ ಹೋಗ್ತೀವಿ. ಆಕ್ಚುಲಿ ನಾವೇನು ಬೆದಿ ಅಂತೀವಲ್ಲ, ಜೋಳದ ಬೆದಿ ಅಂತ ಬರ್ತಾವಲ್ಲ, ಅವಾಗ ಬಿತ್ತೀವು 90 ಡೇಸ್ನಾಗ ಬರ್ತಾವ, ಇವು 120 ಡೇಸ್ ಬೇಕು ಸರ್. ಯಾವುದೇ ನಾವು ಅಗೇನೆಸ್ಟ್ ದ ನೇಚರ್ ಹೋದಾಗ ಅದರದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಅವ. ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಖರೀಫ್ ರಬ್ಬಿ ಅಂತೇನಿ ಬೆಳೆ ಇರ್ತಾವ, ರಬ್ಬಿ ಖರೀಫ್ ಖರೀಫ್ ರಬ್ಬಿ ಆಗಂಗಿಲ್ಲ, ಬಟ್ ಈ ಜ್ವಾಳ ಒಂದು ನಮ್ಗೆ ಸಪೋರ್ಟ್ ಮಾಡ್ತದೆ. ಬಿಕಾಸ್ ನಾ ಏನ್ ಯಾವ ಏರಿಯಾದ ಒಕ್ಕಲ್ತನ ಮಾಡ್ತೀನಿ ತೆಂಗ್ಲಿ ಅಂದಲ್ಲಿ, ಅಲ್ಲಿ ನಮ್ಗೆ ಜಿಯೋಗ್ರಫಿಕಲ್ ಸಪೋರ್ಟ್ ಅದ, ನಂಬಲ್ಲಿ ತೆಂಗ್ಲಿ ಮಾನದಂಡಿ ಜ್ವಾಳ ನಮ್ ಹೊಲಗಳೇನವ, ಜ್ವಾಳ ಬೆಳೆ ಪೂರ್ತಿ ಬಂಗಾರ. ಹಿಂಗಾಗಿ ಅದನ್ನ ನಾನು ಯೂಸ್ ಮಾಡ್ಕೊಂಡೆ. ನಮ್ ತಂದೆ ಹೇಳ್ತಿದ್ರು, ನೀವು ಹೊಲಕ್ಕೆ ಹೋದಾಗ ಹೊಲ ನಿನ್ ಸರಿ ಮಾತಾಡ್ತದ ಅಂತ ನಾವು ನಗ್ತಿದ್ದೆ, ಅದೇ ಅದ ಹೆಂಗ್ ಮಾತಾಡ್ತದ ಈಗ ಗೊತ್ತಾಗ್ತದೆ ಏನ್ ಹೇಳ್ತದ ಲ್ಯಾಂಡ್ ಅಂದ್ರೆ ನಮ್ಗೆ ಗೊತ್ತಾಗ್ರಿ. ನಾವು ಪರ್ಸನಲಿ ನಾ ಡೈಲಿ ಮುಂಜಾನೆ ಸಂಜೆಗೆ ಯಾವಾಗ ಟೈಮ್ ಸಿಗ್ತದೆ ನಾ ಹೊಲ ಹೋಗ್ತೀನಿ, ಎಲ್ಲ ಪೂರ್ತ 4 ಮೂಲಿ ಓಡಾಡ್ತೀನಿ, ಏನ್ ಕಮ್ಮದ ನೋಡ್ತೀನಿ, ಏನ್ ಬೇಕು ನಂದು ಆರ್ಗಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಇರೋದ್ರಿಂದ ನಮ್ಮಲ್ಲಿ ದನ ಕರ ಆಕಳು ಏನು ಅದೇನ್ ಸಿಸ್ಟಮ್ ಅದ ಯಾವ್ದು ಬಂದ್ ಮಾಡಿಲ್ಲ, ಅದನ್ನ ನಾನು ಯೂಸ್ ಮಾಡ್ತೀನಿ. ಈ ಗೋಕುಪ್ನಾಪದ ಯೂಸ್ ಮಾಡ್ತೀನಿ, ಮತ್ತೆ ವೇಸ್ಟ್ ಡಿಕಂಪೋಸ್ ಯೂಸ್ ಮಾಡ್ತೀನಿ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀನಿ. ಪ್ಲಸ್ ನಾನು ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಕೆಲವೊಂದು ಆರ್ಗಾನಿಕ್ ಮೆನು ನಾ ಮನೆಗೆ ಮಾಡ್ಕೋತೀನಿ. ಇನ್ನು 3-4 ವರ್ಷದಿಂದ ಕಂಟಿನ್ಯೂ ಮಾಡೋದ್ರಿಂದ ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಬರಬೇಕಾದ್ರೆ 1,000 ದಿನ ಟೈಮ್ ಕೊಡ್ಬೇಕು, ಅದಕ್ಕೆ ಮಾಡೋದು ಬಿಡೋದು ಮಾಡಿದ್ರೆ ನಮ್ಗೆ ಉಪಯೋಗ ಇಲ್ಲ. ಸೀತ್ನಿ ಮಾಡಿ ಒಂದು ಲೆವೆಲ್ನಾಗ ಈಗ ಅದು ಆಕ್ಚುಲಿ ಭಾಳ ಚಲೋ ಆಗಿದೆ, ನಂಗೆ ಮುಂದೆ ಎಕ್ಸ್ಪೋರ್ಟ್ನು ಆರ್ಡರ್ ಸಿಕ್ಕದ. ಈಗ ಅದನ್ನು ಬೇರೆ ಒಂದು IQF ಅಂತ ಬರ್ತದೆ, ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ ಅಂತ ಬರ್ತದೆ. ಈ ಸೀತ್ನಿಯನ್ನು ಫ್ರೀಜ್ ಮಾಡಿ ಆಲ್ ಓವರ್ ಇಂಡಿಯಾ ಒಳಗೆ ಕಳಿಸೋದು ನನ್ನ ಏಮ್ ಅದ ಅಂದ್ರೆ ಎಲ್ಲ ಕಡೆ ರೌಂಡ್ ದ ಕ್ಲಾಕ್ ಇದನ್ನು ಸೂಪರ್ ಫುಡ್ ಆಫ್ ಗುಲ್ಬರ್ಗ ಅಂತ ಲಾಂಚ್ ಮಾಡೋ ಪ್ಲಾನಿಂಗ್ ಅಂತಂದು. ಅಂದ್ರೆ ಸರ್, ನಮ್ ಒಂದು ಗುಲ್ಬರ್ಗ ಅದು ಬ್ರ್ಯಾಂಡ್ ಇರ್ತದೆ ಅಂತ ಹಿಂಗೆ ಅಡ್ಡಿಲ್ಲ. ಈಗ 1 ಎಕರೆದೊಳಗೆ ಏನು ತಾವು ಪ್ರಯೋಗ ಮಾಡಿ ಮನೆ ಸಲುವಾಗಿ ಬೆಳೆದ್ರಿ, ಇನ್ನ ಒಮ್ಮೆ ನೀವು 15 ಎಕರೆ ಬೆಳೆಯೋದಕ್ಕೆ ಶುರು ಮಾಡಿದ್ರಿ, ನಿಮಗೆ ಆ ಟೈಮ್ ಒಳಗೆ ಏನು ವಿಚಾರ ಇತ್ತು? 15 ಎಕರೆ ಒಮ್ಮೆ ನೀವು ಬೆಳೆದು ಅದನ್ನ ಮಾರ್ಕೆಟ್ ಮಾಡ್ತೀನಿ ಅನ್ನುವಂಥದ್ದೇನು ವಿಶ್ವಾಸ ಇತ್ತ? ಅಫ್ಕೋರ್ಸ್, ಭಾಳ ಒಳ್ಳೆ ಕ್ವಶನ್ ಸರ್. ಬೇಸಿಕಲಿ ನಾನು ಹೇಳ್ದಂಗೆ 15 ವರ್ಷ ನಾವೇನು ಫಾರ್ಮಾದಲ್ಲಿ ಕೆಲಸ ಮಾಡಿದ್ದೀನಿ ಸರ್, ಅಲ್ಲಿ ನಾವು ಮಾರ್ಕೆಟ್ ಸರ್ವೆ ಅಂತ ಮಾಡ್ತೀವಿ. ಅಂದರೆ ನಾನು 1 ಎಕರೆ ಬೆಳೆದಾಗ ಎಲ್ಲ ಕಡೆ ಕೊಟ್ಟು ನೋಡಿದೆ, ನಾನು ಮಾರ್ಕೆಟ್ ಸರ್ವೆ ಮಾಡಿದೆ ಎಷ್ಟು ಹೋಗ್ತದೆ ಗುಲ್ಬರ್ಗ, ಎಷ್ಟು ತಿನ್ಬೋದು, ಎಷ್ಟು ಕೆಪಾಸಿಟಿ. ನಾನೀಗ ಮಾಡಿದ್ದು ಬರೀ 50% ಮಾರ್ಕೆಟ್ ಕವರ್ ಮಾತು, ಇನ್ನೂ 50% ಮಾರ್ಕೆಟ್ ಅಂಟಚ್ ಇದೆ. ಸೊ ನಾನು ಸ್ವಲ್ಪ ಮಾರ್ಕೆಟಿಂಗ್ ನಾಲೆಜ್ ಇರೋದ್ರಿಂದ, ಮೌತ್ ಪಬ್ಲಿಸಿಟಿ ಪ್ಲಸ್ ಒಂದು ಬ್ರ್ಯಾಂಡ್ ಇರೋದ್ರಿಂದ ಒಮ್ಮೆ ರಿಸ್ಕ್ ತೊಗೊಂಡಿದ್ದೆ. ರಿಸ್ಕ್ ಏನು ಬಗ್ಗೆ ಅದಕ್ಕೆ ಇದೇನು ಬೇರೆ ಆಪ್ಷನ್ ಇದೆ, ರಿಸ್ಕೆ ತೊಗೊಂಡೆ. ಹಾಂ, ನನ್ನ ಮೈನತ್ ಯಾವಾಗಲೂ ಭೂಮಿ ತಾಯಿ ನಮ್ಗೆ ಕೈ ಬೀಳಂಗಿಲ್ಲ ಅನ್ನಕ್ಕೆ ಫಸ್ಟ್ ಇಯರ್ ನನ್ನ ಅನ್ಕೊಂಡೆ ಸಕ್ಸಸ್ ಬರಲಿಲ್ಲ. 15 ಎಕರ್ನಾಗ ಒಂದು 7 ಎಕರ್ ಬರೀ ಜ್ವಾಳ ಆದವು, ಅಂದ್ರೆ ಸೀತ್ನಿ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಜ್ವಾಳ ಹೆಂಗದ ಅದಕ್ಕೆ ಬಹಳ ಕಿಮ್ಮತ್ ಕಮ್ಮದ, 800-2,000 ರೂಪಾಯಿ ಅಷ್ಟೇ ಹೋಗ್ತಾವ. ಬಿಕಾಸ್ ಅವು ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ಸೀತ್ನಿ ಅಂತ ಬಂದಾಗ ಈ ವೆರೈಟಿ ಸೀತ್ನಿ ಹೆಂಗಿರ್ತದೆ ಸರ್, ಇದ್ರ ಫೈಬರ್ ಮತ್ತು ಮೈಕ್ರೋ ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಹಸಿದಾಗ ಮಾತ್ರ ಇದು ವ್ಯಾಲ್ಯೂ. ಒಣಗದ್ಮೇಲೆ ಇದು ಬರೀ ಜರ್ಮಿನೇಷನ್ ಸಲಕ್ಕೆ ಮಾತ್ರ ಬೇಕಾಗ್ತದೆ, ಅದಕ್ಕೆ ರೇಟ್ ಇಲ್ಲಂಗಿಲ್ಲ, ರೊಟ್ಟಿ ಸರಿಯಾಗಿಲ್ಲ. ಹಿಂಗಾಗಿ ಅದನ್ನು ಆಯ್ತು, ನಂಗೆ ಲಾಸ್ ಏನಾಗಿಲ್ಲ, ನೋ ಲಾಸ್ ನೋ ಪ್ರಾಫಿಟ್ ಆಗಿದ್ದೆ. ಬಟ್ ನೆಕ್ಸ್ಟ್ ಇಯರ್ ಭಾಳ ಕರೆಕ್ಟ್ ಪ್ಲಾನ್ ಮಾಡಿದಾಗ ಲಾಸ್ಟ್ 2 ವರ್ಷದಿಂದ ಎಕರೆಗೆ ಒಂದು ಇಷ್ಟು ಎವರೇಜ್ ಏನು 60-70 ಸಾವಿರ ಬರಬೇಕು ಬರ್ತದೆ. ಇದ್ರ ಕಣಕಿ ಮಾತ್ರ ದನಗಳು ಭಾಳ ಲೈಕ್ ಮಾಡ್ತಾವ, ಭಾಳ ಚಂದ ಲೈಕ್ ಮಾಡ್ತಿಂತಾರ. ಮೇವು ನನಗೆ ಭಾಳ ಉಪಯೋಗ ಆಯ್ತು, ನಮ್ದು ಎಲ್ಲ ಒಕ್ಕಲ್ತನ ಮನೆ ಇರೋದ್ರಿಂದ ಇದ್ರ ಮೇವು ನಂಗೆ ಸಪೋರ್ಟ್ ಆಯ್ತು. ಈಗ ತಾವು ಒಂದು ವಿಚಾರ ಹೇಳಿದ್ರಿ, ಆಗಸ್ಟ್ದಿಂದ ಬೆಳೀತಾ ಇದ್ದೀನಿ ಅಂಥೇಳಿ. ಸಾಮಾನ್ಯವಾಗಿ ಜೋಳ ಅಂದಂಗೆ ನಮ್ದು ಅಕ್ಟೋಬರ್ ನಂತರ ಬರುವಂತಹ ಒಂದು ಬೆಳೆ, ಹಿಂಗಾರಿ ಬೆಳೆ. ಈ ಸಮಯದೊಳಗೆ ಅಂಥ ಒಂದು ಏನು ಬದಲಾವಣೆ, ಸಮಯದ ಬದಲಾವಣೆಯಿಂದ ನಿಮಗೆ ಏನು ವ್ಯತ್ಯಾಸಗಳು ಕಂಡು ಬಂದು ಅಂತ? ಅಫ್ಕೋರ್ಸ್, ಈ ಸಲ ಜೋಳಕ್ಕೆ ಏನ್ ಮಾಡಿದೆ ಸರ್, ಏರು ಮಡಿ ಅಂತಿಲ್ಲ, ಮಡಿ ಮಾಡಿ ನಮ್ಮ ಹೊಲದಲ್ಲಿ ಯಾವ ಡೈರೆಕ್ಷನ್ ನೀರು ಬೀಳ್ತಾವೋ ಆ ಡೈರೆಕ್ಷನ್ ಒಳಗೆ ನಾನು ಏರು ಮಡಿ ಮಾಡಿಕೊಂಡೆ, ರೈಸ್ಡ್ ಬೆಡ್ ಅಂತೀವಿ ಅದನ್ನು ಮಾಡಿ. ಅದನ್ನ ನಾನು ಬಿತ್ತನೆ ಅಂದ್ರೆ ಒಂದು ಟಿಕ್ ಮಷೀನ್ ಅಂತ ಬರ್ತದೆ, ಆಟೋಮೆಟಿಕ್ ಒಂದೊಂದು ಎಷ್ಟು ನಮ್ಮ ಸೈಜ್ ಮೇಲೆ 1 ಫೀಟಿಗೆ ಒಂದು ಬೀಜ ತಾನೇ ಹಾಕ್ತದೆ ಸರ್, ಆಟೋಮೆಟಿಕ್ ಮಷೀನ್ ಅಂತ. ಮ್ಯಾನ್ಯಲಿ ಅದು ಬರೀ 7-8 ಸಾವಿರ ಬರ್ತದೆ, ಮ್ಯಾನ್ಯಲ್ ಮಷೀನ್ ಅದು. ಅದು ಹಾಕೋದು ಅಡ್ವಾಂಟೇಜ್, ಜಾಸ್ತಿ ಮಳೆ ಬಂದ್ರೆ ಏನಾಯ್ತು, ನೀರು ಕೆಳಗಿನ ಡ್ರೈನ್ ಔಟ್ ಆಯ್ತು ಸರ್. ಜಾಸ್ತಿ ಆಗಸ್ಟ್ನ ತುರು ಹಾಕಿದಾಗ ನಗ್ತಿದ್ರು ಮಂದಿ, ಜ್ವಾಳ ಹೆಂಗ ಹಾಕ್ತೀರಿ ನೀವು, ಆಗಂಗಿಲ್ಲ, ಭಾಳ ಮಳೆ ಬರ್ತದೆ, ಇವೆಲ್ಲ ರೈತರದು ಕಾಮನ್ ಇದಿರ್ತಾವ. ಅದು ಅದೆಲ್ಲ ಮೆಟ್ ನಿಂತಾಗ ಮಾತ್ರ ಸಾಧ್ಯ. ಅದು ಕೆಲವೊಂದು ಜನ ಹೆಂಗಿರ್ತಾರೆ, ಕಾಲ್ ಜೊಗ್ಲಿಕ್ಕಂತ ಇರ್ತಾರೆ ಎಲ್ಲ ಊರ ಕಡೆ, ಎಲ್ಲ ಫೀಲ್ಡ್ನಾಗ ಇದ್ದಿದ್ದೆ ಅದು. ಅದನ್ನ ನಾನು ಇನ್ಸ್ಪಿರೇಷನ್ ತಗೋಬೇಕು, ನಾಟ್ ಅ ಡಿಸ್ಪಿರೇಷನ್. ಹಿಂಗಾಗಿ ಅದನ್ನ ನಾನು ತಗೊಂಡು ಮಾಡಿದೆ ಸರ್. ಈ ಸಲ ಭಾಳ ಚಲೋ ಬಂತು. ಮತ್ತೆ ಈ ವರ್ಷ ಹೇಳ್ಬೇಕಾದ್ರೆ ಒಂದು ಭಾಳ ಟಫ್ ಕಂಡೀಷನ್ ಇದೆ ಸರ್, ಅತಿ ಮಳಿ

ಸರ್ ಸ್ಟಾರ್ಟಿಂಗ್ ಸೀತ್ನಿ ತಿನ್ನಿ ಅದ ನಡೆದು ಮುಗಿಯುವವರೆಗೆ ಚಾಲೆಂಜೇ ಇದೆ. ಯಾಕಂದ್ರೆ ನಾವು ಒಂದು ಎರಡು ದಿವಸ ನಾಲ್ಕು ದಿವಸ ಲೇಟ್ ಮಾಡಿದ್ರೆ ಕೆಳಗಿನ ಬಿಳಿ ಆಗ್ತಾವ ಮ್ಯಾಗಿನ ಹಸಿ ಬರ್ತದೆ, ಹೌದು ಆ ರುಚಿ ತಪ್ಪದು. ಸೊ ಅದನ್ನ ಎವ್ರಿ ಡೇ ಹೊಲದಾಗ ಮಾನಿಟರ್ ಮಾಡಿ ಲೇಬರ್ ಟ್ರೈನಿಂಗ್ ಕೊಟ್ಟು ಅದನ್ನ ಈ ಚೀತ್ನಿ ಬರೀ ಕೈಯಲ್ಲಿ ತಿಕ್ಕಿದ್ರೆ ಬಿಚ್ಚು ಬಿಡ್ತಾವ. 85-90% ಡಿಸ್ಪೋಸಿಬಲ್ ರೇಟ್ ಅದ ಅಂದ್ರೆ ಬಿಚ್ಚು ಬಿಡ್ತಾವ. ಅದನ್ನ ನಾವು ಕ್ಲೀನ್ ಆಗಿ ಜರಡಿಗೆ ಹಾಕಿ ಮತ್ತು ಕೇರಿ ತೂರಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ. ಗುಲ್ಬರ್ಗ ಬರೋಕಿ ನಮ್ಮಲ್ಲಿ ಈಗ ನಂದು ಏನದು ಲಾಸ್ಟ್ 3 ವರ್ಷ ಮಾಡಿದ್ರಿಂದ ಎಲ್ಲರಿಗೆ ಗೊತ್ತದಕ್ಕೆ ನಮ್ದು ಲೋಕಲ್ ಬ್ರ್ಯಾಂಡ್ ಚಲೋ ಅಂತ ಹೇಳಿ. ನಾನು ಸ್ಟಾರ್ಟಿಂಗಲ್ಲಿ ½ kg ಪ್ಯಾಕೆಟ್ ಮಾಡಿದ್ದೆ, ನಂದು 250 rupees ಕೆಜಿ ಇರುತ್ತೆ ಸರ್. ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಗೆ ನಾನು ಮಾರ್ಕೆಟ್ ಏರ್ ಇಳಿತಕ್ಕೆ ನಾನು ಲೆಕ್ಕ ಹಾಕಂಗಿಲ್ಲ ಸರ್. ಈ ಸಂಡೆ ಸಾಟರ್ಡೆ ಹಬ್ಬ ಬಂದಾಗ 400 kg ಮಾರ್ತಾರೆ, 500 rupees ಮಾರ್ತಾರೆ. ಸಂಕ್ರಾಂತಿ ಬಂದಾಗ ನಾವು ರೈತರೋದ್ರಿಂದ ನಾನು 250 ಮಾರ್ತೀನಿ, ಒಂದೇ ರೇಟು. ಆಕ್ಚುಲಿ ಬಹಳ ಜನ ಅಂತಾರೆ ಇಲ್ರಿ ಇವತ್ತು 400 1000 ಇಲ್ಲಿ ಮಾರ್ಕೆಟ್ನಾಗ. ನಾವು ರೈತಾಗಿ ನನಗೆ ಒಂದು ಎಷ್ಟು ಬೇಕು ಅಷ್ಟೇ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ, ತಿಂದ್ರೆ ಡೈಜೆಸ್ಟ್ ಆಗಲ್ಲ. ಸೊ 250 rupees ಮಾರ್ತೀನಿ ನಾನು ಮಾರ್ಕೆಟ್ ಏನೇ ಆಗಲಿ. ಯಾಕಂದ್ರೆ ಬೇರೆ ಕಡೆದು ಸೋಲಾಪುರ ಮಹಾರಾಷ್ಟ್ರ ಬರ್ತಾವ ಅವ್ರು 300-400 ಮಾರ್ತಾರೆ, ನಂಗೆಲ್ಲ ಗೊತ್ತದ ಮಾರ್ಕೆಟ್ ಬಗ್ಗೆ. ಅದ್ರ ಸ್ಟಡಿ ಮಾಡಿ 250 rupees ನನಗೆ ವರ್ತ್ ಅನಿಸ್ತು. ನನ್ನ ಲೇಬರು ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ನನಗೆ ಒಂದು 4 ಬಿಡ್ತಾ ಒಂದು ಗೊತ್ತಾಯ್ತು. ನಾನು ಕೃಷಿ ವಿಜ್ಞಾನ ಕೇಳಿದ್ರೆ ರಾಜ್ಯಗಳ ಸರ್ ಜೊತೆ ಮಾತಾಡಿದೆ, ಲಾಸ್ಟ್ 3 ನಾನು ರೇಟ್ ಏರಿಸೇ ಇಲ್ಲ. ಭಾಳ ಜನ ಅಂತಾರೆ ಇಲ್ರಿ ನೀವು ಅಷ್ಟೇ ಇಟ್ರಲ್ಲಿ ರೇಟು ಸಾಕಂತ ಹೇಳ್ಬಿಡ್ದು. ಹಿಂಗಾಗಿ ಅದೊಂದು ನಂಗೆ ಒಂದು ಬ್ರ್ಯಾಂಡಿಂಗ್ ಆಗಿದೆ ಸರ್. ಸ್ಟಾರ್ಟಿಂಗ್ ನಂಗೆ ಮಾಡ್ಲಿಕ್ಕೆ ಅಡ್ವಾಂಟೇಜ್ ಅಂದ್ರೆ ನಾವು ಪ್ರೈಸ್ ಅಟೆಂಪ್ಟ್ ಆಗಿಲ್ಲ, ನಾನು ಹೆಚ್ಚು ಸಿಗ್ತದೆ ಅಂತ ಹೇಳಿ ಹೆಚ್ಚು ಓಡಿಲ್ಲ, ಕಮ್ಮಿ ಸಿಗ್ತಂತ ಟೆನ್ಷನ್ ಆಗಿಲ್ಲ. ನಂದು ರೇಟ್ ಫಿಕ್ಸ್ ಇರೋದ್ರಿಂದ ತಾನೇ ಗೊತ್ತಾಯ್ತು. ನಾನು ಮೌತ್ ಪಬ್ಲಿಸಿಟಿ ಮಾಡಿದೆ. ನಾ ಆಕ್ಚುಲಿ 2-3 ತಾಸು ಸ್ಟಾರ್ಟಿಂಗ್ ಆಗ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ಹೆಂಗ್ ಅನಿಸ್ತೀನಿ ನಿಮ್ಗೆ, ಸ್ವಂತ ಫೋನ್ ಮಾಡ್ತೀವಿ ಎಲ್ಲರಿಗೂ. ಎಲ್ಲರಿಗೂ ಸರ್, ನಾನು ಡೈಲಿ 250-300 ನನ್ನ ಕಾಲ್ ಹಿಸ್ಟ್ರಿ ಅದ 300 ಜನರಿಗೆ ನಾ ಯಾರಿಗೆ ಕೊಡ್ತೀವಿ ಎಲ್ಲರಿಗೆ ಕಾಲ್ ಮಾಡ್ತಿದ್ದೆ. ಸೊ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ. ಮತ್ತೆ ನಿಮ್ದು ಒಕ್ಕಲ್ತನದ ಕೆಲಸ ಏನಾಗಬೇಕು ಈ ಟೈಮ್ ಒಳಗೆ ನೀವು ಫೋನ್ ಮಾಡ್ಕೋತಿದ್ರೆ? ಇಲ್ಲ ಸರ್, ಈ ಟೈಮಿನ ಬರೀ ನಾ ದಿನದಾಗ 2-3 ತಾಸು ಅಷ್ಟೇ ಹೊಲಕ್ಕೆ ಹೋಗಿರ್ತೀನಿ, ಬಾಕಿ ಟೈಮ್ ಗುಲ್ಬರ್ಗ ಇರ್ತೀನಿ. ರೆಸ್ಟ್ ಆಫ್ ದಿ ಟೈಮ್ ನಾ ಊರಾಗಿರ್ತೀನಿ. ಈ ಸೀತ್ನಿ ಬಂದಾಗ ಮಾತ್ರ ನಾನು ಗುಲ್ಬರ್ಗ ಇರೋದು ಅಡ್ವಾಂಟೇಜ್ ಏನಂದ್ರೆ ಸುಮಾರು ಜನ ನಂಗೆ ಭೇಟಿ ಆಗ್ಬೇಕಂತಾರೆ, ಕ್ಯೂರಿಯಾಸಿಟಿ ಈ ಹೆಂಗ್ ಮಾಡಿರಿ ಅಂತ ಕೇಳ್ತಾರೆ. ಈ ಸ್ಟಾರ್ಟಿಂಗ್ ಏನಾಯ್ತಿದ್ದು 400-500 ಮಣ ಬರೀ VVIP ಮಂದಿ ತಿನ್ನೋದಷ್ಟೇ ಅಂತ ತಲೆಗೆ ಬಂದಿತ್ತು. ಅದಕ್ಕೆ ನಾನು 250-125 120-125 ಯಾರೇ ದೊಡ್ಡ ಮಾತಿಲ್ಲ. ಒಂದು ಪಾನಿಪುರಿ ಅಂಗಡಿಗೆ ಹೋದ್ರೆ ಒಂದು ಫ್ಯಾಮಿಲಿ 200 ಬಿಲ್ ಆಗ್ತದೆ. ಸೊ ಹಿಂಗಾಗಿ ನನಗೆ ಅನಿಸ್ತು ಅಫೋರ್ಡೇಬಲ್ ಅನಿಸ್ತು. ಅದಕ್ಕೆ 120 rupees ಒಂದು ಪ್ಯಾಕೆಟ್ ಮಾರೋದ್ರಿಂದ ನಂಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಮೇಂಟೈನ್ ಮಾಡೋದ್ರಿಂದ ಏನಾಯ್ತು, ಮಾರ್ಕೆಟ್ ಹೆಚ್ಚಾಯ್ತು. ಸೊ ನಂಗೆ ಅದು ಇನ್ಸ್ಪಿರೇಷನ್ ಬಂತು, ಯಾಕೆ ಮಾಡ್ಬಾರ್ದು ಅಂತ ಇಮಿಡಿಯೇಟ್ ಸ್ಟೆಪ್ ತಗೊಂಡೆ. ಕಂಟಿನ್ಯೂ ಆಯ್ತು. ಈಗ ನಾನು ಏನು ಬೆಳೀತದೆ ಡೈಲಿ 70-80 kg ನಾನು ದಿನ ಮಾರಾಟ ಆಗ್ತದೆ. ಎಷ್ಟು ದಿವಸ ಇದು ನನ್ನ ಸೀಸನ್ ಸರ್? ನಾನು ಆಕ್ಚುಲಿ 3 ಕೊಡ್ತೀನಿ. ಈಗ 3 November 25 ಚಾಲು ಮಾಡೀನಿ. ಸೊ March 1 ತಾನೇ ಕೊಡ್ತೀನಿ. ಅಂದ್ರೆ ಈಗ ಲಾಸ್ಟ್ ಇನ್ನೊಂದು 8 ಕೆಳಗೆ ಒಂದು 2 ಬಿತ್ತೀನಿ ಸರ್. ಅದು ಕಂಪ್ಲೀಟ್ ನೀರಾವರಿ ಅದ ಸರ್. ಏನಾಗ್ತದೆ ಈಗ ಕೆಲವೊಂದು ಸೀಸನ್ಸ್ ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ 26 January ನ್ಯೂ ಇಯರು, ಸಂಡೇ ಕಂಟಿನ್ಯೂ ಹಾಲಿಡೇ, ಕ್ರಿಸ್ಮಸ್ ಹಾಲಿಡೇ, ಈ ಸಂಕ್ರಾಂತಿ ಎಂದು ಬಂದಾಗ ಭಾಳ ಡಿಮಾಂಡ್ ಇರ್ತದೆ. ಎಲ್ರಿಗೆ ಏನಾಗ್ಯದ ಸೀತ್ನಿ ತಿನ್ನೋ ಹೊಲ ಹೋಗಂತ ಭಾಳ ಕಾಯಿಸಿ ಇರ್ತದೆ ಮಂದಿ. ಎಲ್ಲರೂ ಮಲಗ ಹೋಗಿ ಸೀತ್ ನಮ್ಮ ಸೀತ್ನಿ ಹೊರ್ಕೊಂಡು ತಿಂತಾರೆ, ಮನೆಯಾಗ ವೀಕೆಂಡ್ ಪಾರ್ಟಿ ಮಾಡ್ತಾರೆ. ಈಗ ಇನ್ನೊಂದು ಅಡ್ವರ್ಟೈಸ್ ಅಂದ್ರೆ ನಾನು ಇರೋದು ಏರಿಯಾ ಕೋವಾಪ್ಲಾಟ್ ಸರ್. ಕೋವಾಪ್ಲಾಟ್ ನಂಗೆ ಒಂದು ಅನುಕೂಲ ಆಗ್ಯದ. ಅಲ್ಲೆಲ್ಲ ಸೀತ್ನಿ ಲವರ್ಸ್ ಇದ್ದಾರೆ. ಆಲ್ಮೋಸ್ಟ್ ಯಾರು ಸೀತ್ನಿ ತಿಂತಾರೋ ಅವ್ರು ಆಲ್ಮೋಸ್ಟ್ ಅಲ್ಲಿ ಅಂದ್ರೆ ಲೈಕ್ ಅಫೋರ್ಡೇಬಲ್ ಅನ್ಬೋದು ನೀವು. ಅಥವಾ ಯೂಶಲಿ ಕೆಲವೊಂದು ಸಮಾಜ ಭಾಳ ಲೈಕ್ ಮಾಡ್ತಾರ, ನಮ್ದು ಇದು ಜೈನ್ ಸಮಾಜ ಅನ್ರಿ, ಮಾರ್ವಾಡಿ ಸಮಾಜ ಅನ್ರಿ, ಬ್ರಾಹ್ಮಣ್ಸ್, ಇವೆಲ್ಲ ಏನಾಗ್ತದೆ ಪ್ರಿಫರ್ ಮಾಡ್ತಾರೆ. ಆಕ್ಚುಲಿ ಅವರು ಡೇಲಿ ಅದ್ರದ್ದು ಮುಂಜಾನೆ ನಾಷ್ಟ ಅಂತ ಮಾಡೇ ಆ ಟೈಪ್ ಇರೋದ್ರಿಂದ ಹಂಗೆ ಆ ಏರಿಯಾ ಒಳಗೆ ಸ್ವಲ್ಪ ಚಲೋ ಮಂದಿ ಇರೋದ್ರಿಂದ ಮತ್ತೆ ಎಲ್ಲರೂ ರೀಚ್ ಆಗಿ ಚಲೋ ಆಯ್ತಿಲ್ಲ, ಇಲ್ಲಿ ಸಿಗ್ತಾವ ರೇಟ್ ಫಿಕ್ಸ್ ಇರ್ತದೆ ಅಂದ್ ನಂಗೆ ಭಾಳ ಟಫ್ ಆಯ್ತು. ಸ್ಟಾರ್ಟಿಂಗ್ ಅಷ್ಟು ಈಸಿ ಇರಲಿಲ್ಲ, ದಿನ 30-40 kg ಉಳಿದಿದ್ದು ನಾನು ಭಾಳ ಫೇಸ್ ಮಾಡೀನಿ. ಆ ಲಾಸ್ಟ್ 2 ಕಂಫರ್ಟೇಬಲ್ ಇದಕ್ಕಾಯ್ತಂದ್ರೆ ಕ್ವಾಲಿಟಿ ನಾನು ದಿನಕ್ಕೆ ದಿನ ಇಂಪ್ರೂವ್ ಮಾಡಿ ನಾ ಯಾವಾಗೇ ಫೋನ್ ಬರಲಿ ಫೋನ್ ಅಟೆಂಡ್ ಮಾಡ್ತೀನಿ. 1/2 kg ಅಂದ್ರೂ ಒಯ್ದು ಕೊಟ್ಟು ಬರ್ತೀವಿ. ಹೋಮ್ ಡೆಲಿವರಿ ಅಂತಿಲ್ಲ, ಬಟ್ ಕೆಲವೊಂದು ಎಕ್ಸ್ಕ್ಲೂಸಿವ್ ಕೇಸ್ ಇದ್ದಾಗ ಕೊಟ್ಟಿರ್ತೀವಿ. ಈ ಸಲ ಏನು ಮಾಡಿ ಸರ್, ಗುಲ್ಬರ್ಗ ಒಂದು 6-7 ಎಕ್ಸ್ಟ್ರಾ ಮಾಡೀನಿ. ಓಂ ನಗರದ್ರಿ, ಜಯನಗರ, ಈ ರಾಮ ಮಂದಿರ, ಅಲ್ಲಿಂದ ಮಂದಿ ಬರ್ಲಿಕ್ಕೆ ದೂರ ಆಗ್ತದೆ. ನಾ ಯಾರಿಗೆ ಕೊಟ್ಟಿನಿ ಅವ್ರು 250 ಜಾಸ್ತಿ ಮಾರೋದಿಲ್ಲ. ನಮ್ಮ ಡೀಲರ್ಸ್ ಹೆಂಗಿದ್ದಾರೆ ಅವ್ರು 250 ಜಾಸ್ತಿ ಮಾರಂಗಿಲ್ಲ. ಹಿಂಗಾಗಿ ಅಲ್ಲಿನೂ ಅಡ್ವಾಂಟೇಜ್ ಚಲೋ ಆಗಿದೆ, ಅವ್ರಿಗೂ ಹೆಲ್ಪ್ ಆಗ್ಯದ. ಜನರೇ ಬಂದು 120 rupees ಒಂದು ಪ್ಯಾಕೆಟ್ ಒಯ್ದಿರ್ತಾರೆ, ಅವ್ರು ಭಾಳ ಪರೇಷನ್ ಆಗಿದೆ. ಏನಾರ ರೇಟ್ ಕೇಳಕ್ಕೆ ನಮ್ಮಲ್ಲಿ 120 ಕೊಟ್ಟು ಅದು ದಟ್ಸ್ ಕಾಲ್ಡ್ ಮಾರ್ಕೆಟಿಂಗ್ ಸರ್. ಅವ್ರು ನಂಬಲ್ ತೊಗೊಂಡು 300 ಮಾರ್ತಾರೆ, ನನ್ನ ಮಾರ್ಕೆಟ್ ಹಾಳಾಗ್ತದೆ, ನನ್ನ ಕಸ್ಟಮರ್ ಹಾಳಾಗ್ತಾರೆ. ಅದಕ್ಕೆ ನಮ್ದೇನು ಯಾರು ಲವ್ ಸೀತ್ನಿ ಬೇಕಂತಾರೋ ಅವ್ರಿಗೆ ಸೀಸನಲ್ ಪ್ರಾಡಕ್ಟ್ ಇರೋದ್ರಿಂದ ಇದು ಎಕ್ಸ್ಪ್ಲಾಯ್ಟ್ ಮಾಡಲಾದೆ ಇದನ್ನ ಎಕ್ಸ್ಪೋಸ್ ಮಾಡ್ಬೇಕಂತ ನಂದಿದು. ಸುಮ್ ಸುಮ್ಮನೆ ರೊಕ್ಕದ ಸಲಕ್ ಮಾಡೋದಲ್ಲ, ಕಾನ್ಸೆಪ್ಟ್ ರೀಚ್ ಆಯ್ತಂದ್ರೆ ಮುಂದೆ ಎಲ್ರಿಗೆ ಹೆಲ್ಪ್ ಆಗ್ತದೆ ಅಂತ. ಈಗ ನೀವು ಮಾಡ್ತಾ ಇರುವಂತದ್ದೇನು ಔಟ್ಲೆಟ್ಸ್ ಮಾಡಿರಿ, ಒಂದು 6-7 ಕಡೆ ಮಾಡಿರಿ ಅಂತ ಹೇಳಿದ್ರೆ, ಇದನ್ನ ನೋಡಿ ಮತ್ತೆ ಬೇರೆಯವರು ಕೂಡ ತಯಾರಾಗಿರ್ಬೇಕಲ್ಲ, ನಮ್ಮ ಕಡೆ ಕಳಿಸ್ರಿ ಅಂತ ಹೇಳಿ ಸರ್ ಕೇಳಿದ್ರೆ. ಇದು ಗುಡ್ ಕ್ವಶನ್. ಇದು ಮಾರ್ಕೆಟಿಂಗ್ ಸರ್. ಇಲ್ಲಿ ಔಟ್ಲೆಟ್ನಾಗ 10 kg ಇರ್ತದೋ, ನಾ ಬರೀ ಅವ್ರಿಗೆ 6 kg ಕೊಡ್ತೀನಿ ಸರ್. ಯಾರ ಕೆಪಾಸಿಟಿ 10 kg ಅದಲ್ಲೋ ಅವ್ರಿಗೆ 6 kg ಕೊಡ್ತೀನಿ. ಯಾಕಂದ್ರೆ ಒಂದು ಸ್ಕ್ಯಾರ್ಸಿಟಿ ಇರಬೇಕು, ಉಳಿದಾಗ ಏನಾಗ್ತದೆ ಕಿಮ್ಮತ್ ಇರಂಗಿಲ್ಲ. 2-3 packets ಹೋದ್ರೆ ಮೋತಿ ಹಂಗೆ ಮಾಡ್ತಾರ ಅವ್ರು, ನಮ್ಮ ಮೆಹನತ್ ನೋಡಂಗಿಲ್ಲ ಅವರು. ಟ್ರೇಡರ್ ಏನಾಗ್ತಾರೆ ರೊಕ್ಕ ಸಲ ಮಾಡ್ತಾರ. ಅದಕ್ಕೆ ಅವ್ರಿಗೆ ಕ್ವಾಲಿಟಿ ಕೊಟ್ಟು ಸ್ವಲ್ಪ ಕೊಟ್ಟರೆ ಅವ್ರು ಖುಷಿ ಇರ್ತಾರೆ, ನಾವು ಖುಷಿ. ಮತ್ತೆ ಸಂಜೆ ಬೇಕಾದ್ರೆ ಮತ್ತೆ ಕೊಡ್ತೀವಿ. ಅಂದ್ರೆ ಆರ್ಚಿಡ್ ಮಾಲ್ ಅಂತ ಬರ್ತದೆ ಸರ್, ಆರ್ಚಿಡ್ ಮಾಲ್ ಆಗ ನಮ್ಮ ರಾಘು ಮೈಲಾಪುರ ಸರ್ ಭೇಟಿ ಆಗಿದ್ದೆ, ಅವ್ರು ಬಹಳ ಖುಷಿ ಆದ್ರು ಇಲ್ಲ ನೀವು ಮಾಡ್ರಿ ಅಂತ. ಈಗ ಇನ್ನೊಂದು 4-5 ದಿವಸ ಒಂದು ಆರ್ಚಿಡ್ ಮಾಲ್ ಎಕ್ಸ್ಕ್ಲೂಸಿವ್ ಒಂದು ಹೊರಗೆ ಒಂದು ಔಟ್ಲೆಟ್ ತೆಗಿಲಿಕ್ಕೆ ಅಂದ್ರೆ ಈಗ ಅಲ್ಲಿ ಒಂದು ರಿಲಯನ್ಸ್ ಔಟ್ಲೆಟ್ ಇದೆ, ಸುಮಾರು ಜನ ಸ್ಟೆಪ್ ಇನ್ ಬಹಳ ಮಂದಿ ಬರ್ತಾರೆ ಅಲ್ಲಿ, ಅಲ್ಲಿ ಕೂಡ ಸೇಮ್ ಇದೇ ರೇಟ್ ಇಡೋ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಸುಮಾರು ಜನ ನಂಗೆ ಸಪೋರ್ಟ್ ಮಾಡ್ಯಾರ, ಇಟ್ಸ್ ನಾಟ್ ನಂಗೆ ಒಬ್ಬಂದೇ ಅಂತಲ್ಲ, ಯಾರು ಕ್ವಾಲಿಟಿ ನೋಡಿಲ್ಲ ನೀವು ಮಾಡ್ರಿ ಅಂತ ಹೇಳಿ ಸಪೋರ್ಟ್ ಮಾಡ್ಯಾರ ನಂಗೆ, ಅಡ್ವಾಂಟೇಜ್ ಅದ. ಬಟ್ ಟಫ್ ಜಾಬ್ ಇತ್ತು, ಅದನ್ನ ಕವರ್ ಮಾಡಿ ಅಡ್ಡಿಲ್ಲ. ಈಗ ನೀವು ಸ್ಟಾರ್ಟ್ ಮಾಡಿದ್ದು ಗ್ರಾಹಕರ ಸಂಖ್ಯೆ ಎಷ್ಟರಿಂದ ಶುರು ಮಾಡಿದ್ರಿ, ಈಗ ಎಷ್ಟು ಮಂದಿ ಗ್ರಾಹಕರು? ನಾ ಸ್ಟಾರ್ಟ್ ಮಾಡಿದಾಗ ನಂಗೆ ಒಂದು 60-70 ಜನ ಅಷ್ಟೇ ಇದ್ರು, ಆಮೇಲೆ ಫಸ್ಟ್ ಇಯರ್ 200-300 ಜನ ಆದ್ರು, ಈಗ ಮೋರ್ ದನ್ 2000 ಕಸ್ಟಮರ್ಸ್ ಇದ್ದಾರೆ ಸರ್. ನಂದು ಗ್ರೂಪ್ ಅದ, ಡೈಲಿ ಮೆಸೇಜ್ ಹಾಕ್ತೀನಿ ಅವ್ರು, ಮತ್ತೆ ಮುಂದೆ ಆ ಮೆಸೇಜ್ ಅವ್ರ ಗ್ರೂಪ್ನ ಫಾರ್ವರ್ಡ್ ಮಾಡ್ಕೋತಾರೆ. ನಂಗೆ ಸೋಷಿಯಲ್ ಮೀಡಿಯಾ, ನೀವು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅಂತೆಲ್ಲ, ಇದು ಬಹಳ ಉಪಯೋಗ ಆಗಿದೆ. ಅವರಿಗೆಲ್ಲ ಫೋಟೋ ಗಿಟ್ ಲೈವ್ ಹಾಕಿರ್ತೀನಿ ನಾನು, ಯಾವುದೇ ರೀತಿ ಶುಗರ್ ಕೋಟಿಂಗ್ ಫಿಗರ್ ಇರಂಗಿಲ್ಲ, ಹೊಲ್ದಾನ್ ಫೋಟೋ ಆಗಲಿ ನನ್ನ ಫೋಟೋ ಆಗಲಿ ಡೈರೆಕ್ಟ್ ಇರ್ತದೆ. ಹೀಗಾಗಿ ನಂಗೆ ಅದೊಂದು ಲಾಸ್ಟ್ 2 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಬಹಳ ಹೆಲ್ಪ್ ಆಗ್ಯದ. ಕ್ವಾಲಿಟಿ ಕೊಟ್ಟಾಗ ಕ್ವಾಲಿಟಿ ಪ್ಲಸ್ ಅಪ್ರೋಚ್ ಮಾರ್ಕೆಟಿಂಗ್ ಸರ್, ಇಷ್ಟೆಲ್ಲ ಸ್ವಂತ ನಾನೇ ಮಾಡಿ ಸರ್. ನನ್ನ ಫಾರ್ಮಾ ಏನ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಮಾರ್ಕೆಟ್ ಸರ್ವೆ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಮುಂದೆ ಕಾನ್ಫಿಡೆನ್ಸ್ ಇದೆ. ವಿ ಶುಡ್ ನೋ ಅವರ್ ಪ್ರಾಡಕ್ಟ್ ಅಂದ್ರೆ ಏನಂತ ಗೊತ್ತಿರ್ ನಾವು ಏನ್ ಮಾಡ್ಲಿಕ್ಕೆ. ಹಂಗಾದ ಕಸ್ಟಮರ್ ಸರಿ ಕಣ್ಣ ಕಣ್ಣಿಟ್ ಮಾತಾಡ್ಬೇಕು ನಾವು, ರೊಕ್ಕದ ವಿಷಯ ಅಲ್ಲ. ಕ್ವಾಲಿಟಿ ಕೊಟ್ಟಾಗ ಒಂದು 90% ರಿಜೆಕ್ಷನ್ ಆಗ್ತದೆ, ರಿಜೆಕ್ಷನ್ ಅನ್ನು ತಗೊಂಡು ಮತ್ ಮುಂದೆ ಹೋಗು ತಾನೇ ಬರ್ತದೆ. ಅಡ್ಡಿಲ್ಲ. ಈಗ ಲೋಕಲ್ ಮಾರ್ಕೆಟ್ ಅಂತೂ ತಾವು ಸಾಕಷ್ಟು ಡೆವಲಪ್ ಮಾಡ್ಕೊಂಡಿರಿ, ಬೇರೆ ಕಡೆ ಕಳಿಸುವಂತಹ ವ್ಯವಸ್ಥೆ ಏನಾದ್ರು ಮಾಡ್ತಾ ಇದ್ರಿ? ಇದೆ ಸರ್, ಈಗ ಸದ್ಯ ಬೆಂಗಳೂರು ಮತ್ತೆ ಬಳ್ಳಾರಿ ಬಿಜಾಪುರ ದೊಡ್ಡ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದೇವೆ. ಅವು ಬೇಕಾದ್ರೆ ಹೇಳಿದ್ನಲ್ಲ, ಬಯೋಡಿಗ್ರಲ್ ಪ್ಲಾಸ್ಟಿಕ್ ಒಳಗೆ ಏನ್ ಮಾಡ್ತೀವಿ, ಒಂದು 5-6 ಕಿಲೋ ಹಾಕಿ ಒಂದು 5-6 ತಾಸು ಫ್ರಿಜ್ನಾಗ ಇರ್ತೀವಿ ಸರ್. ಡಿಫ್ರೀಸ್ ಆಗ್ತದೆ, ಡಿಫ್ರೀಸ್ ಆದಾಗ ಅದನ್ನ ಪ್ಯಾಕ್ ಮಾಡಿ ಕಟ್ಟರೆ 48 ಗಂಟೆ ಅದೇ ಸ್ಟೇಜ್ನಾಗ ಇರ್ತದೆ. 48 ಅವರ್ಸ್ ಮನೆಗೆ ಹೋದ್ಲೆ ಅವ್ರು ಮತ್ತೆ ಓಪನ್ ಮಾಡಿ ಮತ್ತೆ ಯಥಾ ಪ್ರಕಾರ ಯೂಸ್ ಮಾಡಬಹುದು. ಈಗ ಅದೊಂದು ಹೊಸ ಟೆಕ್ನಾಲಜಿ ಉಪಯೋಗ. ಈಗ ಲಾಸ್ಟ್ ಇಯರ್ ಫಾರಿನ್ ಕಳಿಸಿದ್ದೆ ಒಂದು 10-10 ಕಿಲೋ ಸೇಫ್ ಹೋಗಿ ಮುಟ್ಟೆ ಸರ್, ಸೇಫ್ ಹೋಗಿ ಮುಟ್ಟೆ. ಬಟ್ ಅದು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ, ಅದನ್ನ ಕಸ್ಟಮರ್ಸ್ ಅಂತಲ್ಲ ಈಗ ಯಾರು ಖಾಯಿಸಿದ್ದವ್ರು ಒಯ್ದಾರೆ ಸರ್, ಅವ್ರು ಬಹಳ ಹ್ಯಾಪಿ ಇದ್ದಾರೆ, ಇಲ್ರಿ ಬಾ ಚಂದ ಮುಟ್ಟೆ ಅವ, ನಾವು ಎಂಜಾಯ್ ಮಾಡ್ಲಿಕ್ಕೆ. ಒಂದು ತಿಂಗಳು ಫ್ರೀಜರ್ನಾಗ ಇಟ್ಟು ಒಂದೊಂದು ತಿಂಗಳು ತಿಂದಾರ ಅವರು. ಫ್ರೀಜರ್ನಾಗ ಇಟ್ಟರೆ ಏನಾಗಲ್ಲ ಸರ್, ಏನಾಗುದಿಲ್ಲ. ಫ್ರೀಜರ್ನಾಗ ಇಟ್ಟರೆ 6 ತಿಂಗಳು ಏನಾಗಲ್ಲ ಸರ್, ಫ್ರೀಜರ್ನ ಹೊರ ತೆಗಿಬೇಕು, ತೆಗೆದು 10 ನಿಮಿಷದಲ್ಲಿ ಬಿಸಿ ನೀರಾಗ ಎದ್ದಬೇಕು, ಆಸ್ ಇಫ್ ಮತ್ತೆ ನೀರೊಳಗೆ ಎದ್ದ ಮೇಲೆ ಮತ್ತೆ ಸೀತ್ನಿ ಫ್ರೆಶ್ ಹೊಲ್ದಾಗ ಬಂದಾಗ ಬರ್ತಾವ. ಅದೊಂದು ಅದೇ ರುಚಿ ಇರ್ತದೆ ಮತ್ತೆ? ಇಲ್ಲ ಸರ್, 10% ವೇರಿಯೇಷನ್ ಆಗಿ ಆಗ್ತದೆ. 10% ಆಗ್ತದೆ ಡೆಫಿನೆಟ್ಲಿ. ಫ್ರೀಜ್ ನೊಳಗೆ ಇಟ್ಟು ಕೂಡಲೇ ಅದ್ರದ್ದು ಒಂದು ಸ್ವಲ್ಪ ರುಚಿ ಅಫ್ಕೋರ್ಸ್ ಚೇಂಜ್ ಆಗ್ತದೆ. ಬಟ್ ಫ್ರೈ ಮಾಡಿದಾಗ ಸರ್, ಹುರಿತೀವಲ್ಲ, ಹುರಿದಾಗ ನಿಮ್ಗೆ ಏನು ಗೊತ್ತಾ, ಇದು ಸ್ಪೆಷಾಲಿಟಿ ಅಂದ್ರೆ ಇದು ಹುರಿದು ತಿನ್ನೋದು ಬಹಳ ಚಲೋ. ಹುರಿದು ತಿನ್ನೋದ್ರಿಂದ ಏನಾಗ್ತದೆ ಸರ್, ಫ್ರೈ ಮಾಡಿದಾಗ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಹೊರಗೆ ಬಂದಿರ್ತದೆ, ಅದು ನೀರಿನ ಹೊರಗೆ ಬರ್ತದೆ ಸರ್. ಅವಾಗ ಸ್ವಲ್ಪ ತುಪ್ಪ ಚಾಟ್ ಮಸಾಲ ಏನೇನು ಹಾಕಿ ಕೊಟ್ಟರೆ ಡೆಫಿನೆಟ್ಲಿ ರುಚಿ ಹತ್ಬಿಡ್ತದೆ. ಮತ್ತೆ ಅದ್ರಾಗ ಬಹಳಷ್ಟು ನಮ್ಮನೆ ಅಡುಗೆ ಮಾಡ್ಬೋದು ಸರ್, ಇದು ಒಣಗ ಬಂದು ಥಾಲಿಪೀಟ್ ಮಾಡ್ತಾರೆ, ಢೋಕಳ ಬಹಳ ಹೊಸ. ಅಡ್ಡಿಲ್ಲ. ಈಗ ಹೊರಗೆ ಕಳಿಸಬೇಕು ಅನ್ನುವಂಥದ್ದು ಏನಾದರೂ ವಿಸ್ತಾರ ಮಾಡಬೇಕು? ಹೌದು, ಈ ಸಲ ಪ್ಲಾನ್ ಮಾಡಿದ್ದು ಸರ್, ಅಂದರೆ ಒಂದು ಹೊಸ ಟೆಕ್ನಾಲಜಿ ಬರ್ತದೆ, ಹೇಳಿದ್ನಲ್ಲಿ IQF ಅಂತ, ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ IQF ಅಂತ ಬರ್ತದೆ. ಅದನ್ನು ಪ್ಲಾನ್ ಮಾಡಿ ಒಂದು ಅದೊಂದು ದೊಡ್ಡ ಮಷೀನ್ ಬರ್ತದೆ, ಆ ಮಷೀನ್ ಒಳಗೆ ಅದನ್ನು ಮೊದಲು ಸೀತ್ನಿ ಕ್ಲೀನಾಗಿ ತೊಳೆದು ಆಮೇಲೆ ಅದ್ರಾಗ ಬಿಟ್ಟು ಫ್ರೀಜ್ ಮಾಡಿ ಹೆಂಗೆ ಸೂಪರ್ ಬಜಾರ್ನ ಎಲ್ಲ ಕಡೆ ಹೂ ಮಾರ್ತದೆ, ಮಟರ್ ಮಾರ್ತಾರೆ ಸರ್, ಓಕೆ ಅಂತ ಬಟಾಣಿ ಆ ಟೈಪ್ ಅದೇ ಪ್ಲಾನ್ ಮಾಡ್ಲಿಕ್ಕೆತ್ತೀನಿ. ಇನ್ನು ನೋಡ್ಬೇಕು ಸರ್, ಇಲ್ಲ ನಾವು ಕೃಷಿ ವಿಜ್ಞಾನಿಗಳು ಸರಿ ಡಿಸ್ಕಸ್ ನಡೆದದು, ಅದನ್ನು ಮಾಡೇ ಮಾಡ್ತೀನಿ ಸರ್. ಅದು ನಂಗೆ ಏಮ್ ಅದ, ಯಾಕಂದ್ರೆ ಇದ್ರ ಡಿಮಾಂಡ್ ಸರ್ ನಾ ಟಚ್ ಮಾಡಿದ ಬರೀ 20%, 80% ಅನ್ಟಚ್ ಮಾರ್ಕೆಟ್ ಅದು, ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಮಾಡ್ಲಿಕ್ಕೆ. ಈಗ ಇಡೀ ಇಂಡಿಯಾದೊಳಗೆ ಸೀತನಿ ತಿಂದಂತಹ ಜನ ಇದ್ದೇ ಇದ್ದಾರೆ, ಹಿಂದೆ ತಿಂತಾ ಇದ್ರು, ಆದ್ರೆ ಈಗ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಬೇರೆ ಏನೋ ಆಕರ್ಷಣೆಗಳು ಮರೆತು ಬಿಟ್ಟಾರ ಅಂತ ಹೇಳ್ಬಹುದು. ಈಗ ನೀವು ಹೊಸದು ಸಾವಯವ ಕೊಟ್ರಿ ಅಂತಂದ್ರ, ವಿಷಮುಕ್ತ ಆಹಾರ ಕೊಟ್ರಿ ಅಂತಂದ್ರ, ಈಗ ಹೆಂಗ್ ಯಾವ ರೀತಿ ಇಲ್ಲಿ ಡೆವಲಪ್ ಆಗಿದೆ, ಅದೇ ರೀತಿ ಬೇರೆ ಕಡೆ ಸಹಿತ ಅದು ಡೆವಲಪ್ ಆಗೋದ್ರೊಳಗೆ ಏನು ಸಂಶಯ ಇಲ್ಲ ಅಂತ ಹೇಳ್ತಾರೆ ಸರ್. ರೈತರು ನಾವೇನ್ ಮಾಡ್ಬೇಕು, ಮೊದಲು ತಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸ್ಬೇಕು, ಟೆಸ್ಟ್ ಮಾಡಿದಾಗ ಅದ್ರದ್ದು ಕ್ವಾಲಿಟಿ ಜೋಳದ್ದು ಹೇಳ್ತು ಸರ್, ಮಣ್ಣು ಪರೀಕ್ಷೆ ಮಾಡಿದಾಗ ಯಾವ ಮಣ್ಣಾಗ ಬೆಳಿಬೇಕು ಅಂತ ಗೊತ್ತಾಗ್ಬಿಡ್ತದೆ. ಬಟ್ ಜೋಳ ಬರೀ 90 ಬೆಳೆ ಇರೋದ್ರಿಂದ ಅಫ್ಕೋರ್ಸ್ ಮಾಡಬಹುದು. ಸ್ಟಾರ್ಟಿಂಗ್ ಒಮ್ಮೆ ಹ್ಯೂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾ ಮಾಡಿ 20-30 ಎಕರೆ ಒಮ್ಮೆ ಮಾಡಿ ಪರೇಷನ್ ಆಗೋದು ಬೇಡ. 1/2 ಎಕರೆ 1 ಎಕರೆ ಮಾಡ್ರಿ, ನೀವು ಮಾರ್ಕೆಟ್ ನೋಡ್ರಿ, ನಿಮ್ ಭಾಗದಾಗ ನೋಡ್ಕೋರಿ. ಈಗ ಹೆಂಗಂದ್ರೆ ಎಲ್ಲೆಲ್ಲಿ ಸೂಪರ್ ಬಜಾರ್ ಇರ್ತಾವ ಅಲ್ಲಿ ಭೇಟಿ ಆಗ್ರಿ, ಎಲ್ಲೆಲ್ಲಿ ಬಹಳ ಜನ ಕೂಡ್ತಾರೋ ಅಲ್ಲಿ ಮಾತಾಡ್ರಿ. ಅಂದ್ರೆ ಎಲ್ಲ ಕಡೆ ಹೋಗ್ತದೆ, ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಭೇಟಿ ಆಗ್ತದೆ. ನಾನು ಸ್ವಂತ ನನ್ನ ಗಾರ್ಡನ್ ಒಳಗೆ 4 ಹೋಗ್ತೀನಿ ಸರ್, ಓಣೆ ಒಂದೊಂದು ಫೇಮಸ್ ಇರ್ತಾವ. ಈಗ ನಮ್ಮ ಗೋವಾಪಾಟ ಒಳಗೆ ಒಂದು ಹಿಟ್ಟಿನ ಗಿರಣಿ ಬಹಳ ಫೇಮಸ್ ಸರ್, ಅಲ್ಲಿ ಕೊಡ್ತೀನಿ. ಒಂದು ಜನರು ಎಲ್ಲಿ ಸ್ಟೆಪ್ಪಿನ ಜನ ಬಹಳ ಮಂದಿ ಬರ್ತಾರೋ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು. ಇದು ಡಿಸ್ಪ್ಲೇ ಆದಾಗ ಸೆಕೆಂಡ್ ಕ್ವಶನ್ ಕೇಳೋದು ಏನಂತ ಕೇಳ್ತಾರೆ, ಥರ್ಡ್ ಕ್ವಶನ್ ತೊಗೊಂಡ್ಬಿಡ್ತಾರೆ. ಈಸಿ ಅಕ್ಸೆಸಬಿಲಿಟಿ ಬೇಕು ಸರ್, ಟೈಮಿಗೆ ಅಲ್ಲಿ ರೀಚ್ ಆಗಬೇಕು, ಅದನ್ನ ಕರೆಕ್ಟ್ ಡಿಸ್ಪ್ಲೇ ಇಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಅವಾಗ ರಿಪೀಟ್ ಆರ್ಡರ್ಸ್ ತಾನೇ ಬರ್ತದೆ. ಒಂದ್ ಸಲ ಕಸ್ಟಮರ್ ಬಾಯೇ ಹೋಗ್ಬೇಕು ಸರ್, ಹೋದ್ರೆ ಮುಗಿತದೆ ನಮ್ಮ ಫಿಕ್ಸ್ ಕಸ್ಟಮರ್. ಅಂದ್ರೆ ಈಗ ಯಾರು ನಿಮ್ಮ ಸೀತನಿಯನ್ನ

ಬರಿಡುವೆ ಗಂಗ್ಲಾಕೆ ತೊತ್ತಿಡುವೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಕುದುರೇನ ತಂದೀವ್ನಿ ಜೀನಾವ ಭಿಕ್ಷಿವ್ನಿ ಕುದುರೇನ ತಂದೀವ್ನಿ ಜೀನಾವ ಭಿಕ್ಷಿವ್ನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ